ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಂ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣ ಸಂಹಿತಂ ಸಮ್ಯಕ್ ಮಾನೇನ ಕೃತಂ ಯಥಾ ನ ಅಧಿಕಂ ಭವತಿ ನ ಹೀನಂ ಭವತಿ ತಥಾ ಮಾನೇನ ಕೃತಂ ಭವತಿ ಇತ್ಯರ್ಥಃ. ಭಕ್ತಿ ಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಏತೇಷಾಂ ಸ್ಥಾಪನಾಯ ಬ್ರಹ್ಮಣ ಪೂರ್ವಂ ಪ್ರಕಾಶಿತಂ ಅಸ್ತಿ ಇದಂ ಭಾಗವತಂ ಪುರಾಣಂ.